ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕತೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ನೀವು ಮೇಲ್ ಮಾಡೋದಾದ್ರೆ AIRBDVT@gmail.com. ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು ಜನವರಿ 25 ಒಳಗೆ. ವಿಜೇತರಾದ 3 ಫೆಬ್ರವರಿ 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಹಕ್ಕಿ ಜ್ವರ ಅದರ ನಿರ್ವಹಣೆ ಈ ವಿಷಯವಾಗಿ ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ. ಇವರು ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ ನಮ್ಮ ಜೊತೆಗಿದ್ದಾರೆ. ಈಗ ಈ ಒಂದು ವಿಶೇಷವಾಗಿ ಈ ಒಂದು 4-5 ವರ್ಷದ ಹಿಂದೆ ತುಂಬಾನೇ ಪ್ರಚಲಿತವಾಗಿತ್ತು ಇದು. ಈ ಒಂದು ಹಕ್ಕಿ ಜ್ವರದ ಒಂದು ಕಾರಣ ಮತ್ತೆ ರೋಗ ಲಕ್ಷಣಗಳು, ಇದು ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಇವತ್ತು ನಮ್ಮ ರೈತ ಬಾಂಧವರಿಗೆ ಇವರು ಸಂಪೂರ್ಣವಾಗಿ ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಈ ಹಕ್ಕಿ ಜ್ವರ ಮತ್ತೆ ಕೋಳಿ ಜ್ವರ ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯ. ಈ ಹಕ್ಕಿ ಜ್ವರ ಅಂತ ಏನ್ ಕರಿತೀವಿ, ಇದು ಆಕ್ಚುಲಿ ಒಂದು ವೈರಾಣುವಿನಿಂದ ಬರುವಂತಹ ರೋಗ ಆಗಿರುತ್ತೆ. ಇದು ನಮ್ಮ ಕೋಳಿ ಉದ್ಯಮ ಆಗಿರ್ಬೋದು ಮತ್ತೆ ಅಥವಾ ನಮ್ಮ ಎಕಾನಮಿ, ನಮ್ಮ ಇಂಡಿಯನ್ ಎಕಾನಮಿ ಅಂತ ಏನ್ ಕರಿತೀವಿ ಅಥವಾ ಇಂಟರ್ನ್ಯಾಷನಲ್ ಎಕಾನಮಿ ಇರ್ಬೋದು, ಅದಕ್ಕೆ ತುಂಬಾ ನಷ್ಟನ ಉಂಟು ಮಾಡುತ್ತೆ. ರೈತರಿಗೂ ಕೂಡ ತುಂಬಾ ನಷ್ಟ ಉಂಟು ಮಾಡುತ್ತೆ. ಇದು ವೈರಾಣುವಿಂದ ಬರುವಂತಹ ರೋಗ ಆಗಿರೋದ್ರಿಂದ ಇದಕ್ಕೆ ನಮಗೆ ಯಾವುದೇ ತರಹದ ಪರ್ಟಿಕ್ಯುಲರ್ ಆಗಿ ಆಂಟಿಬಯೋಟಿಕ್ಸ್ ಅಥವಾ ಆಂಟಿ ವೈರಲ್ ಡ್ರಗ್ಸ್ ಕೂಡ ಇಲ್ಲ ನಮಗೆ ಹಕ್ಕಿಗಳಲ್ಲಿ ಕೊಡೋದಕ್ಕೆ. ಇದನ್ನ ನಾವು ಬರ್ಡ್ ಫ್ಲೂ ಅಥವಾ ಏವಿಯನ್ ಇನ್ಫ್ಲೂಯೆನ್ಸ್ ಅಂತಾನು ಕೂಡ ಕರಿತೀವಿ. ಇದು ಒಂದು ವೈರಸ್ ಇಂದ ಬರೋಂತ ಪ್ರಮುಖ ರೋಗ ಆಗಿರೋದ್ರಿಂದ ತಡೆಗಟ್ಟೋ ಅಂತ ವಿಧಾನಗಳನ್ನ ಅನುಸರಿಸೋದೆ ಬಹುಮುಖ್ಯ ಆಗಿರುತ್ತದೆ. ಇದು ಪ್ರಮುಖವಾಗಿ ಕೋಳಿಗಳು, ಸಾಕು ಪ್ರಾಣಿಗಳು ಹಾಗೂ ಮೃಗಾಲಯದ ಪ್ರಾಣಿಗಳು ಹಾಗೂ ನೀರಿನಲ್ಲಿ ವಾಸಿಸುವ ಕಾಡು ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದು ಶ್ವಾಸಕೋಶ ಹಾಗೂ ಕರುಳುಬೇನೆ ರೂಪದಲ್ಲಿ ಕಂಡುಬರುತ್ತೆ. ಪಕ್ಷಿಗಳಲ್ಲಿ ಹೆಚ್ಚು ರೋಗಕಾರಕ ವೈರಸ್ ಪ್ರಭೇದಗಳಿಂದ ಪ್ರಮಾಣವು ಸಾಮಾನ್ಯವಾಗಿ 5-75% ರಷ್ಟಿರುತ್ತದೆ. ಈ ರೋಗ ಪ್ರಥಮ ಬಾರಿಗೆ 1959 ಸ್ಕಾಟ್ಲೆಂಡ್ ಅಲ್ಲಿ ಕಂಡುಬಂತು ಹಾಗೂ ಭಾರತದಲ್ಲಿ ಪ್ರಥಮ ಬಾರಿಗೆ ಮಹಾರಾಷ್ಟ್ರದ ನವಪುರ ಅಂತ ಊರಿನಲ್ಲಿ ಕಾಣಿಸಿಕೊಂಡಿತ್ತು. ನಂತರ ಇತರ ರಾಜ್ಯಗಳಲ್ಲೂ ಕೂಡ ಕಂಡು ಬಂದಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಆವಾಗವಾಗ ಕಂಡು ಬರ್ತಾ ಇದೆ. ಸುಮಾರು 3-4 ವರ್ಷಗಳಿಂದ ಇದು ಸಾಮಾನ್ಯವಾಗಿ ಹೆಚ್ಚು ಪ್ರಚಲಿತವಾಗಿ ಕಂಡು ಬರ್ತಾ ಇದೆ. ಹಕ್ಕಿ ಜ್ವರ ರೋಗಕ್ಕೆ ಯಾವ ಒಂದು ವೈರಾಣು ಕಾರಣ ಅಂತ ಹೇಳ್ತೀರಾ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಹಕ್ಕಿ ಜ್ವರ ಆರ್ಥೋಪಾಕ್ಸ್ ಜೀನಸ್ ಅಂತ ಕರಿತೀವಿ. ಇದು ಒಂದು ವೈರಾಣು, ಆರ್ಥೋಪಾಕ್ಸ್ ಜೀನಸ್ ಗೆ ಸೇರಿದಂತ ಏವಿಯನ್ ಇನ್ಫ್ಲೂಯೆನ್ಸಾ ಅನ್ನೋ ವೈರಸ್ ನಿಂದ ಬರುತ್ತೆ. ಈ ವೈರಾಣುನಲ್ಲಿ ಪ್ರಮುಖವಾಗಿ 3 ಪ್ರಭೇದಗಳಿವೆ, ಅವಂದ್ರೆ ಇನ್ಫ್ಲೂಯೆನ್ಸಾ A, B ಮತ್ತೆ C ಅಂತ ಕರಿತೀವಿ. ಸಾಮಾನ್ಯವಾಗಿ ಇನ್ಫ್ಲೂಯೆನ್ಸಾ A ಪ್ರಭೇದ ಏನಿದೆ ಅದು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಹಾಗೂ ಮನುಷ್ಯರಲ್ಲಿ ನೈಸರ್ಗಿಕವಾಗಿ ಮನುಷ್ಯನಿಂದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾಗೂ ಪಕ್ಷಿಗಳಿಂದ ಮನುಷ್ಯನಿಗೆ ಕೂಡ ಹರಡುತ್ತೆ. ಈ ವೈರಾಣುನಲ್ಲಿ ಬಿ ಮತ್ತೆ ಸಿ ಅಂತ ಏನಿದೆ ಅದು ಪಕ್ಷಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ವೈರಾಣುನಲ್ಲಿ H ಮತ್ತು N ಅಂತ 2 ಆಂಟಿಜೆನ್ಗಳಿವೆ. ಈ ವೈರಾಣು ರೂಪಾಂತರಗೊಂಡು ವಿವಿಧ ಪ್ರಕಾರ ಸಂಯೋಜನೆಗಳನ್ನ ಹೊಂದುತ್ತೆ. ಅಂದ್ರೆ H ಮತ್ತು N ಈ ಆಂಟಿಜೆನ್ಗಳು ಸೇರಿ ಹೊಸ ಪ್ರಕಾರ ಬರಬಹುದು, ಹೊಸ ಸ್ಟ್ರೈನ್ ಅಂತ ಕರಿತೀವಿ ಅದು ಕೂಡ ಬರಬಹುದು. ಆ ರೀತಿ ಬಂದಾಗ ಆ ಕಾಯಿಲೆ ತೀವ್ರತೆ ಮತ್ತೆ ವಿನ್ಯಾಸ ಕೂಡ ಚೇಂಜ್ ಆಗ್ಬಹುದು. ಅಂದ್ರೆ ನಮಗೆ ಲೋ ಪೆಥೋಜೆನಿಕ್ ಅಂದ್ರೆ ಕಡಿಮೆ ಸ್ವರೂಪದ ಇನ್ಫ್ಲೂಯೆನ್ಸಾ ಇರ್ಬೋದು ಅಥವಾ ತೀವ್ರ ಸ್ವರೂಪದ ಇನ್ಫ್ಲೂಯೆನ್ಸಾ ಇರ್ಬೋದು, ಆ ರೀತಿ ತೀವ್ರತೆ ಅಥವಾ ವಿನ್ಯಾಸ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈ ವೈರಾಣುವಿಂದ H5N1 ಅಂತ ಏನ್ ಕರಿತೀವಿ, ಅದು ಹಕ್ಕಿ ಜ್ವರ ಕಾಮನ್ ಆಗಿ ಬರೋದು ನಮ್ಗೆ H5N1 ಇಂದ. ಈ ಉಪ ವಿಧವು ಪಕ್ಷಿ ಹಾಗೂ ಮನುಷ್ಯರಲ್ಲಿ ಹರಡುವ ಸಂಭವ ಹೆಚ್ಚಾಗಿರುತ್ತದೆ. ಈ ಒಂದು ರೋಗಕ್ಕೆ, ಏನು ಹಕ್ಕಿ ಜ್ವರ ರೋಗಕ್ಕೆ ತುತ್ತಾಗುವ ಒಂದು ಪಕ್ಷಿಗಳ ಬಗ್ಗೆ ಬಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸರ್. ಸಾಮಾನ್ಯವಾಗಿ ಮೊಟ್ಟೆ ಕೋಳಿಗಳು, ನಮ್ಮ ಮೊಟ್ಟೆ ಕೋಳಿಗಳು ಇರ್ಬೋದು ಅಥವಾ ಮಾಂಸದ ಕೋಳಿಗಳು ಇರ್ಬೋದು, ಅದಲ್ದಲ್ಲೇ ಬಾತುಕೋಳಿಗಳು, ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು ಪಕ್ಷಿಗಳಲ್ಲಿ ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದೇ ರೀತಿ ಜಪಾನಿ ಕ್ವೈಲ್, ಟರ್ಕಿ ಇರಬಹುದು, ಅಥವಾ ವಲಸೆ ನೀರು ಪಕ್ಷಿಗಳು ಇರ್ತಾವಲ್ಲ ಅದರಲ್ಲೂ ಕೂಡ ಕಂಡು ಬರುತ್ತೆ. ಹಾಗೂ ಇತರ ಪಕ್ಷಿಗಳು, ಕಾಡು ಪಕ್ಷಿಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದಲ್ಲದೆ ವೈರಾಣುಗಳು ಬಹುಕಾಲದಲ್ಲಿ ಪರಿಸರದಲ್ಲೂ ಕೂಡ ಇರುತ್ತದೆ. ಏನಕಂದ್ರೆ ತುಂಬಾ ಪಕ್ಷಿಗಳು, ತುಂಬಾ ಹೋಸ್ಟ್ ಸ್ಪೀಶೀಸ್ ಅಂತ ಕರಿತೀವಿ, ಹೋಸ್ಟ್ ಅಂದ್ರೆ ಪಕ್ಷಿಗಳು, ಬೇರೆ ಬೇರೆ ಪಕ್ಷಿಗಳು ಇರೋದ್ರಿಂದ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ಹರಡುತ್ತೆ. ಅಲ್ಲಿ ಕೂಡ ಅದೇ ಪರಿಸರದಲ್ಲಿ ಹೆಚ್ಚು ಬದುಕೋದಕ್ಕೆ ಸಾಮಾನ್ಯವಾಗಿ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಈ ರೋಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಂಡು ಬರುತ್ತೆ, ಜಾಸ್ತಿ ಕಂಡು ಬರುತ್ತೆ ಚಳಿಗಾಲದಲ್ಲಿ. ಈಗ ನೀವು ಹೇಳಿದ್ರಿ ಇದು ವಾತಾವರಣದಲ್ಲಿ ಸುಮಾರು ವರ್ಷ ಬದುಕುಳಿತೆ ಅಂತ ಈ ವೈರಸ್, ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಎಷ್ಟು ವರ್ಷ ಅಂತ ಸರ್ ಇದು, ಅಥವಾ ಅದು ಇಂಡೆಫಿನೆಟ್ ಅಂತ ಹೇಳ್ತೀರಾ ಹೇಗೆ? ವಾತಾವರಣದಲ್ಲಿ ಅಂದ್ರೆ ಪರಿಸರದಲ್ಲಿ, ಪರಿಸರ ಅಂದ್ರೆ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ಹೊರಗಡೆ ಬಂದ್ರೆ ಅದು ಸತ್ತೋಗುತ್ತೆ, ಜಾಸ್ತಿ ದಿನ ಬದುಕೋದಿಲ್ಲ. ಬಟ್ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ಹರಡ್ತಾ, ಅಂದ್ರೆ ಒಂದೊಂದು ಪ್ರಾಣಿಗಳಿಂದ ಅಥವಾ ಪಕ್ಷಿಗಳಿಂದ ಬೇರೆ ಬೇರೆ ಪಕ್ಷಿಗಳಿಗೆ ಹರಡ್ತಾ ಅದರ ಸೈಕಲ್ ನ ಕಂಟಿನ್ಯೂ ಮಾಡ್ತಾ ಇರುತ್ತೆ. ಹಾಗಾಗಿ ತುಂಬಾ ದಿನ ಇರಬಹುದು ಅಂತ ಅದೇ ಸೈಕಲ್ ಹಾಗೆ. ಬಟ್ ಆದ್ರೆ ಹೊರಗಡೆ ಈಗ ಮಣ್ಣು ನೀರು ಅಲ್ಲಿ ಉಳ್ಕೊಂಡು ಬಹಳ ದಿನ ಉಳಿಯೋದಿಲ್ಲ. ಡೈರೆಕ್ಟ್ ಆಗಿ ಸನ್ಲೈಟ್ ಅಥವಾ ತುಂಬಾ ಹೆಚ್ಚು ಬಿಸಿಯಾದ ಪ್ರದೇಶದಲ್ಲಿ ಇದ್ರೆ ಸತ್ತೋಗುತ್ತೆ ವೈರಸ್. ಇನ್ನು ಈ ಒಂದು ಹಕ್ಕಿ ಜ್ವರದ ರೋಗದ ಒಂದು ಹರಡುವಿಕೆ ವಿಧಾನಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ವೈರಾಣು ಹೇಗೆ ಹರಡುತ್ತೆ ಅಂದ್ರೆ ಕಲುಷಿತಗೊಂಡ ಗಾಳಿ ಮುಖಾಂತರ ಹೆಚ್ಚಾಗಿ ಹರಡೋದು. ನೀರು ಅಥವಾ ಆಹಾರದ ಮೂಲಕ ಕೂಡ ಹರಡಬಹುದು. ಕಲುಷಿತಗೊಂಡ ನೀರು ಅಥವಾ ಆಹಾರನ ಸೇವಿಸೋದ್ರಿಂದ ಹಕ್ಕಿಗಳಲ್ಲಿ ಬರುತ್ತೆ. ರೋಗಕ್ಕೆ ತುತ್ತಾದ ಪಕ್ಷಿಗಳ ನೇರ ಸಂಪರ್ಕದಿಂದ ಒಂದ್ ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ನೇರವಾಗಿ ಹರಡಬಹುದು. ಅಥವಾ ಪಕ್ಷಿಗಳ ಶ್ವಾಸನಾಳದ ಕಲ್ಮಶಗಳಿಂದ ಅಥವಾ ದ್ರವಗಳು, ಸ್ರವಿಕೆಗಳು ಏನ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿರಬಹುದು. ಇನ್ನೊಂದು ಪಕ್ಷಿ ಬಂದು ಅದನ್ನ ಟಚ್ ಮಾಡಿದಾಗ ಅದಕ್ಕೆ ಬರುವಂತ ಸಂಭವ ಇರುತ್ತೆ. ಅದೇ ರೀತಿ ವಲಸೆ ಪಕ್ಷಿಗಳಿಂದ, ಹೆಚ್ಚಾಗಿ ವಲಸೆ ಪಕ್ಷಿಗಳು ಬೇರೆ ಕಂಟ್ರಿಗಳು ಅಥವಾ ಬೇರೆ ದೇಶಗಳಿಂದ ಬರ್ತಾ ಇರುತ್ತೆ. ಅಲ್ಲಿ ಅವು ಬಂದು ಇಲ್ಲಿ ನಮ್ಮ ಪ್ರದೇಶಗಳನ್ನ ಕಲುಷಿತಗೊಳಿಸಿದಾಗ ನಮ್ಮ ಪಕ್ಷಿಗಳು ಹೋಗಿ ಅಲ್ಲಿ ಅದನ್ನ ಮುಟ್ಟೋದಾಗ್ಲಿ ಅಥವಾ ಟಚ್ ಮಾಡೋದಾಗ್ಲಿ ಮಾಡಿದಾಗ ಇವಕ್ಕೆ ಬರುವಂತ ಚಾನ್ಸ್ ಇರುತ್ತೆ. ಅದೇ ರೀತಿ ಪರೋಕ್ಷವಾಗಿ ಸ್ರವಿಕೆಗಳು, ಯಾವುದೇ ಇನ್ಫೆಕ್ಷನ್ ಇರುವಂತ ಬರ್ಡ್ ಗಳು ಅಥವಾ ಪಕ್ಷಿಗಳಿಂದ ಸ್ರವಿಕೆಗಳು ಬಂದಿರೋದ್ರಿಂದ ಅದು ಕೂಡ ನಮ್ಮ ಫುಡ್ ಅಥವಾ ನೀರಿನಲ್ಲಿ ಬಿದ್ದಾಗ ಅದು ಟಚ್ ಮಾಡಿ ಅಥವಾ ಕುಡಿದಾಗ ಅದ್ರ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಪಕ್ಷಿಯಿಂದ ಮನುಷ್ಯನಿಗೂ ಕೂಡ ಬರಬಹುದು. ಇನ್ನೊಂದು ಉದಾಹರಣೆ ಅಂದ್ರೆ ಇದು ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಝೂನೋಟಿಕ್ ಅಂದ್ರೆ ಪಕ್ಷಿಗಳಿಂದ ಅಥವಾ ಪ್ರಾಣಿಗಳಿಂದ ಮನುಷ್ಯನಿಗೆ ಬರೋದು, ಮನುಷ್ಯನಿಂದ ಪ್ರಾಣಿಗಳಿಗೆ ಹೋಗೋದು. ಈ ಹಕ್ಕಿ ಜ್ವರ ಏನಿದೆ ಇದು ಕೂಡ ಮನುಷ್ಯನಿಗೆ ಬರಬಹುದು. ರೋಗಕ್ಕೆ ತುತ್ತಾದ ಪಕ್ಷಿಗಳ ನೇರ ಸಂಪರ್ಕದಿಂದ ಇರಬಹುದು ಅಥವಾ ಕಲುಷಿತ ಗಾಳಿ ಮೂಲಕ ಕೂಡ ಬರಬಹುದು. ಆದ್ರಿಂದ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹಕ್ಕಿ ಜ್ವರದ ರೋಗ ಲಕ್ಷಣಗಳಿಗೆ ಬಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರ ಒಂದು ಆಡು ಭಾಷೆಯಲ್ಲಿ ಅಂದ್ರೆ ಅವರಿಗೆ ತಲುಪುವ ಒಂದು ಭಾಷೆಯಲ್ಲಿ, ಅವರಿಗೆ ಅವರ ಒಂದು ರೈತ ಬಾಂಧವರಿಗೆ ಅರ್ಥ ಆಗುವ ಒಂದು ಭಾಷೆಯಲ್ಲಿ ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ಏನ್ ಹೇಳ್ತೀರಾ? ಪ್ರಮುಖವಾಗಿ ರೋಗ ಲಕ್ಷಣಗಳಂದ್ರೆ ಪಕ್ಷಿಗಳೇ ಆಡುವ ಪ್ರಭೇದಗಳು, ಈಗ ಹೇಳದೆ H5N1 ಅಂತ ಹೇಳಿದೆ, ಅದೇ ರೀತಿ H7 ಕೂಡ ಇದೆ. ಆ ತರದವು ಮಾತ್ರ ಹೆಚ್ಚಾಗಿ ಈ ಪಕ್ಷಿಗಳಲ್ಲಿ ಕಂಡು ಬರುತ್ತೆ. ಇವು ಶ್ವಾಸನಾಳ ಅಥವಾ ಶ್ವಾಸಕೋಶ ಏನಿದಾವಲ್ಲ ಅಥವಾ ಕರುಳುಗಳಲ್ಲಿ ದ್ವಿಗುಣಗೊಳ್ಳುತ್ತೆ. ನಮ್ಮ ಪಕ್ಷಿಗಳಲ್ಲಿ ಶ್ವಾಸನಾಳ ಅಥವಾ ಶ್ವಾಸಕೋಶಗಳಲ್ಲಿ ಇದು ದ್ವಿಗುಣಗೊಳ್ಳುತ್ತೆ. ಅಥವಾ ಇಂಟೆಸ್ಟೈನ್ ಅಥವಾ ಏನಂತ ಕರಿತೀವಿ GAT ಅಂತ ಕರಿತೀವಿ, ಅಲ್ಲೂ ಕೂಡ ಮಲ್ಟಿಪ್ಲೈ, ಕರುಳುಗಳಲ್ಲಿ ಕೂಡ ಮಲ್ಟಿಪ್ಲೈ ಆಗ್ಬಹುದು. ಇದರಲ್ಲಿ ಪ್ರಭೇದಗಳು, ವೈರಾಣುವಲ್ಲಿ ವಿವಿಧ ಪ್ರಭೇದಗಳಿದಾವೆ. ಸಾಮಾನ್ಯವಾಗಿ ಇದು ಎರಡು ಪ್ರಭೇದಗಳಲ್ಲಿ ಕಂಡು ಬರುತ್ತೆ ನಮಗೆ. ಕಡಿಮೆ ರೋಗಕಾರಕ ಏವಿಯನ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ, ಅದನ್ನ ಲೋ ಪೆಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸ್. ಇನ್ನೊಂದು ತೀವ್ರ ರೋಗಕಾರಕ ಏವಿಯನ್ ಇನ್ಫ್ಲುಯೆನ್ಸ್, ಅದು ಹೈ ಪೆಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ನಮ್ಮ ಪಕ್ಷಿಗಳಲ್ಲಿ, ಕೋಳಿ ಮೊಟ್ಟೆ ಕೋಳಿಗಳು ಅಥವಾ ಮಾಂಸ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಇವೆರಡು ಕಂಡು ಬರುತ್ತೆ. ಈ ಕಡಿಮೆ ರೋಗಕಾರಕ ವೈರಾಣು ರೋಗ ಲಕ್ಷಣಗಳು ಏನಪ್ಪಾ ಅಂದ್ರೆ ಲೋ ಪೆಥೋಜೆನಿಕ್, ಇದನ್ನ ಕಡಿಮೆ ತೀವ್ರತೆ ಇರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಶ್ವಾಸಕೋಶ ಸಂಬಂಧಿತ ಲಕ್ಷಣಗಳಿರುತ್ತೆ. ಏನಪ್ಪಾ ಅಂದ್ರೆ ಸೀನೋದು, ಕೆಮ್ಮೋದು, ಕಣ್ಣು ಅಥವಾ ಮೂಗಿನಿಂದ ನೀರು ಸೋರ್ತಾ ಇರೋದು, ಅಥವಾ ಮೂಗಿನ ಸೈನಸ್ ಅಂದ್ರೆ ಒಳಗಡೆ ಜಾಗ, ಖಾಲಿ ಜಾಗ ಇರುತ್ತೆ, ಅಲ್ಲಿ ಕೂಡ ಉರಿಯೂತ ಆಗ್ಬಹುದು, ಅಥವಾ ಶ್ವಾಸನಾಳ ಅಥವಾ ಶ್ವಾಸಕೋಶದ ಉರಿಯೂತ, ಅಥವಾ ಜ್ವರ ಕೂಡ ಬರಬಹುದು. ಮೊಟ್ಟೆ ಕೋಳಿಗಳಲ್ಲಿ, ಮೊಟ್ಟೆ ಇಡುವಂತ ಕೋಳಿಗಳಲ್ಲಿ ಕಡಿಮೆ ಮೊಟ್ಟೆ ಉತ್ಪಾದನೆ ಆಗುತ್ತೆ, ಅಥವಾ ಚಿಪ್ಪು ಇಲ್ಲದ ಮೊಟ್ಟೆಗಳನ್ನು ಕೂಡ ಹಾಕಬಹುದು. ಅದಲ್ದಲೇನೆ ಬಂಜೆತನ ಮತ್ತು ಕಿಡ್ನಿ ಸಮಸ್ಯೆಗಳು ಕೂಡ ಕಾಣಬಹುದು. ಇದು ಲೋ ಪೆಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಇದು ಇಷ್ಟು ರೋಗ ಲಕ್ಷಣಗಳು. ಇದು ಬಂದ್ರೆ ಇದು ಬೇಗ ಹರಡೋದಿಲ್ಲ, ಬೇರೆದಕ್ಕೂ ಕೂಡ ಅಷ್ಟು ಬೇಗ ಹರಡೋದಿಲ್ಲ, ಮತ್ತೆ ಸಾಯೋ ಪ್ರಮಾಣ ಸ್ವಲ್ಪ ಕಡಿಮೆ, ಅಂದ್ರೆ ಇದರ ತೀವ್ರತೆ ಕಡಿಮೆ ಇರುತ್ತೆ, ತೀವ್ರತೆ ಕಡಿಮೆ ಇರುತ್ತೆ, ಮತ್ತೆ ಸಾಯುವಂತ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಆಮೇಲೆ ಈಗ ನಂತರದ ಒಂದು ಬರ್ತಕ್ಕಂತ ರೋಗ ಅಂದ್ರೆ ತೀವ್ರ ರೋಗಕಾರಕ ವೈರಾಣುವಿಂದ ಬರ್ತಕ್ಕಂತ ರೋಗದ ಲಕ್ಷಣಗಳು ಬಂದ್ರೆ ಏನ್ ಹೇಳ್ತೀರಾ ಸರ್? ಅದು ಹೈಲಿ ಪೆಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ, ಅದೇ ತೀವ್ರ ರೋಗಕಾರಕ ವೈರಾಣು. ಇದು ಇದರಲ್ಲಿ ಅತಿ ತೀಕ್ಷ್ಣ ರೋಗ, ಇದರಲ್ಲಿ ಎರಡು ತರ ಬರುತ್ತೆ, ಅತಿ ತೀಕ್ಷ್ಣ ರೋಗ ಅಥವಾ ತೀಕ್ಷ್ಣ ರೋಗ. ಅತಿ ತೀಕ್ಷ್ಣ ರೋಗ ಅಂದ್ರೆ ಯಾವುದೇ ತರದ ಸಿಂಪ್ಟಮ್ಸ್ ಇರೋದೇ ಇಲ್ಲ. ಈಗ ರೋಗ ಬಂತು ಅಂದ್ರೆ ಸತ್ತೇ ಹೋಗಿರುತ್ತೆ, ಇವತ್ತು ಬಂದಿರುತ್ತೆ, ನೆಕ್ಸ್ಟ್ ಅವತ್ತು ಸಾಯಂಕಾಲನೇ ಸತ್ತೋಗಿರುತ್ತೆ, ಅಥವಾ ನೆಕ್ಸ್ಟ್ ಮರುದಿವಸನೇ ಸತ್ತೋಗಿರುತ್ತೆ. ಯಾವುದೇ ತರದ ಲಕ್ಷಣಗಳು ಕಂಡು ಬರೋದಿಲ್ಲ, ನಮಗೆ ಕಂಡುಹಿಡಿಯೋದು ಕೂಡ ಕಷ್ಟ ಆಗುತ್ತೆ. ಇನ್ನೊಂದೇನಂದ್ರೆ ತೀಕ್ಷ್ಣ ರೋಗ, ಅದು ಅತಿ ತೀಕ್ಷ್ಣ. ಇದು ತೀಕ್ಷ್ಣ ರೋಗದಲ್ಲಿ ತಲೆ, ಚುಂಚ ಅಥವಾ ವ್ಯಾಟಲ್ ಕಾಲ್ಗಳು ಅಂತ ಏನ್ ಕರಿತೀವಿ, ಅಲ್ಲಿ ನೀಲಿ ಕಲರ್ ಆಗುತ್ತೆ, ಊದ್ಕೊಳ್ಳುತ್ತೆ. ಮತ್ತು ಪಾದಗಳು ಅಥವಾ ತೊಡೆಗಳಲ್ಲಿ ಕೆಂಪಾಗೋಕೆ ಹೆಮೊರೇಜಸ್ ಅಂತ ಕರಿತೀವಿ, ಇಲ್ಲಿ ತೊಡೆಗಳು ಕೆಂಪಾಗುತ್ತೆ. ಮತ್ತೆ ಬಾಯಿ ಮತ್ತು ಮೂಗಿನಿಂದ ರಕ್ತ ಮಿಶ್ರಿತ ದ್ರವ ಕೂಡ ಬರುತ್ತೆ, ಹಾಗೂ ಹಸಿರು ಬಣ್ಣದ ಬೇದಿ ಕೂಡ ಕಾಣಿಸಬಹುದು. ಜ್ವರ ಹಾಗೂ ತೂಕಡಿಕೆ ಅಥವಾ ಮುಖಬಾವು, ನಿರಂತರ ಕಣ್ಣೀರು ಅಥವಾ ಕಣ್ಣು ಪಿಚ್ಚುಗಟ್ಟುವಿಕೆ, ಅಸಮತೋಲನ ಚಲನೆ ಹಾಗೂ ಬೇದಿ ಕೂಡ ಕಂಡುಬರಬಹುದು. ಕೆಲವು ಪಕ್ಷಿಗಳು ಮರಣ ಹೊಂದುವುದು. ಈ ಹೈಲಿ ಪೆಥೋಜೆನಿಕ್ ಇನ್ಫ್ಲೂಯೆನ್ಸ್ ಏನಿದೆ, ಇದರಿಂದ ಹೆಚ್ಚಾಗಿ ಪಕ್ಷಿಗಳು ಸಾಯುತ್ತೆ ಹಾಗೂ ಇತರ ಪಕ್ಷಿಗಳು ಕೂಡ ಹರಡಿ ಅವುಗಳು ಕೂಡ ಸಾಯುತ್ತೆ. ರೋಗೋದ್ರೇಕ ಒಂದು ವಿಶೇಷತೆಗಳು ಮತ್ತು ಅದರ ಒಂದು ಮಹತ್ವ ಈ ಕುರಿತು ಏನ್ ಹೇಳ್ತೀರಾ ಸರ್? ರೋಗೋದ್ರೇಕ ಅಂದ್ರೆ ಈಗ ಯೂಶಲಿ ಹೈಲಿ ಪೆಥೋಜೆನಿಕ್ ಏವಿಯನ್ ಇನ್ಫ್ಲೂಯೆನ್ಸ್ ಅಂತ ಏನ್ ಹೇಳಿದೆ, ಒಂದು ಫಾರ್ಮ್ ನಲ್ಲಿ ಬಂದ್ರೆ ಆ ಫಾರ್ಮ್ ನಿಂದ ಬೇರೆ ಫಾರ್ಮ್ಗಳಿಗೆ ಮತ್ತೆ ಇಡೀ ಊರಿಗೆ ಹರಡುವಂತದ್ದು, ಊರಿಂದ ದೇಶಕ್ಕೆ ಹರಡುವಂತದ್ದು, ಅದನ್ನ ರೋಗೋದ್ರೇಕ ಸಮಯ ಅಂತ ನಾವು ಕರಿತೀವಿ. ಇಂಥ ಸಮಯದಲ್ಲಿ ಕಾಯಿಲೆಗೆ ತುತ್ತಾಗುವ ಪ್ರಮಾಣ ತುಂಬಾ ಹೆಚ್ಚಿರುತ್ತೆ, 15-70% ತನಕ ಹೆಚ್ಚಾಗಿರ್ಬೋದು. ಒಂದು ಅಂದ್ರೆ ಒಂದು ಭೌಗೋಳಿಕ ಪ್ರದೇಶದಿಂದ ಇನ್ನೊಂದು ಭೌಗೋಳಿಕ ಪ್ರದೇಶಕ್ಕೆ ಸುಲಭವಾಗಿ ಏಕಕಾಲದಲ್ಲಿ ಹರಡುವಂತದ್ದು ಗಾಳಿ ಮುಖಾಂತರ. ಇದು ಒಂದು ಕೋಳಿ ಫಾರ್ಮ್ ನಿಂದ ಬೇರೆ ಫಾರ್ಮ್ ಕೂಡ ಹರಡಬಹುದು, ಅದೇ ರೀತಿ ಹಂದಿ ಫಾರ್ಮ್ ನಲ್ಲೂ ಕೂಡ ಕಂಡು ಬರಬಹುದು. ಅದು ಹಂದಿ ಫಾರ್ಮ್ ನಲ್ಲಿ H1N1 ಬರುತ್ತೆ, ಇಲ್ಲಿ ಕೋಳಿ ಫಾರ್ಮ್ ನಲ್ಲಿ ನಮಗೆ H5N1 ಬರುತ್ತೆ. ಈ ಲಕ್ಷಣಗಳು ಕಂಡು ಬರುತ್ತೆ, ಇದನ್ನ ನಾವು ರೋಗದ್ರೇಕ ಸಮಯ ಅಂತ ಕರಿತೀವಿ. ಇಂತಹ ಸಮಯದಲ್ಲಿ ಈ ವೈರಾಣು ಬಹಳ ದಿನವರೆಗೆ ಜೀವಂತವಾಗಿರುತ್ತೆ, ಯಾಕಂದ್ರೆ ಒಂದು ಪ್ರಾಣಿಯಿಂದ ಅಥವಾ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ಹರಡ್ತಾ ಇರುತ್ತೆ. ಕೆಲವೊಂದ್ಸಲ ರೋಗ ಲಕ್ಷಣಗಳು ಕೂಡ ಇರೋದಿಲ್ಲ, ತುಂಬಾ ದಿನದವರೆಗೂ ಇದ್ದೇ ಇರುತ್ತೆ. ಈ ಟೈಮ್ ಅಲ್ಲಿ ಸುಮಾರು ವೈರಸ್ 3 ತಿಂಗಳವರೆಗೆ ಕ್ರಿಯಾಶೀಲವಾಗಿ ಇರುತ್ತೆ. ಈ ಅಂಶವು ರೋಗ ಮರುಕಳಿಸುವಂತ ಸಂಭವ ಹೆಚ್ಚಾಗ್ತಾ ಇರುತ್ತೆ, ಅಂದ್ರೆ ಕೆಲವೊಂದು ಪದೇ ಪದೇ ಬರ್ತಾ ಇರುತ್ತೆ. ಕೆಲವೊಂದು ಪಕ್ಷಿಗಳಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರೋದೇ ಇಲ್ಲ, ಹಂಗಾಗಿ 3 ತಿಂಗಳ ತನಕ ಇದ್ದು ಮತ್ತೆ ಬರುವಂತ ಸಂಭವ ಜಾಸ್ತಿ ಆಗಿರುತ್ತೆ. ಇದು ರೋಗ ಪತ್ತೆ ಹಚ್ಚುವ ಒಂದು ವಿಧಾನಕ್ಕೆ ಬಂದ್ರೆ ರೈತ ಬಾಂಧವರು ಯಾವ ರೀತಿಯಿಂದ ಅಂತ ನೀವು ಹೇಳ್ಬಹುದು ಸರ್? ಈಗ ರೋಗ ಪತ್ತೆ ಹಚ್ಚೋದಂದ್ರೆ ಇದನ್ನ ಕ್ಲಿನಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಏನ್ ಕರಿತೀವಿ. ಈಗ ಪ್ರಾಣಿ ಪಕ್ಷಿಗಳಲ್ಲಿ ರೋಗ ಲಕ್ಷಣಗಳು ಕಂಡು ಬರುತ್ತಲ್ಲ, ಶ್ವಾಸಕೋಶ ಅಥವಾ ಶ್ವಾಸನಾಳದ ಅಂಗಾಂಗಗಳಲ್ಲಿ ಏನಾದರೂ ಸ್ರವಿಕೆಗಳು ಅಥವಾ ಕೆಮ್ಮು ಸೀನೋದು ಇಂಥದೆಲ್ಲ ಕಂಡು ಬಂದಾಗ ತಡ ಮಾಡದೆ ಪಶು ವೈದ್ಯರನ್ನ ಸಂಪರ್ಕಿಸಬೇಕು, ಅಥವಾ ಅವ್ರನ್ನ ಕರ್ಕೊಂಡ್ಬಂದು ಅದನ್ನ ತೋರಿಸಿ ಅವ್ರೇನ್ ಮಾಡ್ತಾರೆ, ಕೆಲವೊಂದು ಸ್ಯಾಂಪಲ್ಗಳನ್ನ ತಗೊಂಡು ಹೋಗ್ತಾರೆ. ಸಣ್ಣ ಕರುಳು ಇರ್ಬೋದು ಅಥವಾ ಸತ್ತಿರುವಂತ ಪ್ರಾಣಿಗಳ ಪಕ್ಷಿಗಳಾದ ಸಣ್ಣ ಕರುಳು ದೊಡ್ಡ ಕರುಳು ಇರ್ಬೋದು ಅಥವಾ ದ್ರವಿಕೆಗಳು ಯಾವ್ದನ್ನ ದ್ರವ ಸ್ರವಿಕೆಗಳು ಇರುತ್ತಲ್ಲ ಅದನ್ನು ಕೂಡ ಸ್ವಾಬ್ ತಗೊಂಡೋಗಿ ವೈರಸ್ ಇದೆಯಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಇದ್ರ ಮುಖಾಂತರನೇ ನಾವು ಅದನ್ನ ಪತ್ತೆ ಹಚ್ಚಬೇಕಾಗತ್ತೆ. ರೋಗ ಲಕ್ಷಣಗಳಿದ್ದಾಗ ನಾವು ಕಂಡುಹಿಡಿಬಹುದು, ಒಂದು 5-10 ಪಕ್ಷಿಗಳು ಸತ್ತೋಗಿದಾವ ಅಂದ್ರೆ ಏನು ಸಿಂಪ್ಟಮ್ ಇಲ್ಲ ಅಂದ್ರೆ ನಾವು ಇದನ್ನ ಸಸ್ಪೆಕ್ಟ್ ಮಾಡಬಹುದು. ಆಕ್ಚುಲಿ ಈ ರೀತಿ ನಾವು ಇದನ್ನ ಪತ್ತೆ ಹಚ್ಚಬಹುದು. ಮತ್ತೆ ಲ್ಯಾಬೊರೇಟರಿಯಲ್ಲಿ ಬೇರೆ ಬೇರೆ ಟೆಸ್ಟ್ಗಳು ಇದಾವೆ, ವಿಧಾನಗಳಿದಾವೆ, PCR ಬೇರೆ ಬೇರೆ ಟೆಸ್ಟ್ಗಳಿದಾವೆ, ಅದರ ಮುಖಾಂತರ ಪತ್ತೆ ಹಚ್ಚಬಹುದು. ಪ್ರಮುಖವಾಗಿ ಇದನ್ನ ರೋಗ ಲಕ್ಷಣಗಳ ಮುಖಾಂತರ ನಾವು ಕಂಡುಹಿಡಿಯಬಹುದು. ಇದಕ್ಕೆ ಮನೆ ಮದ್ದ ಏನಾದರೂ ಪ್ರಥಮ ಉಪಚಾರ ಮಾಡಬಹುದಾ ಸರ್, ಇದು ತೀವ್ರಗತಿ ಆಗೋಕ್ಕಿಂತ ಮೊದಲು? ಪ್ರಥಮ ಉಪಚಾರ ಅಂತ ಏನು ಮಾಡಕ್ಕಾಗೋದಿಲ್ಲ. ಯಾವ್ದು ಪ್ರಾಣಿ ಪಕ್ಷಿಗಳು ಸತ್ತಿರುತ್ತಲ್ಲ, ಸತ್ತಿರೋ ಪಕ್ಷಿಗಳನ್ನ ಸಪರೇಟ್ ಆಗಿ ಸಪರೇಟ್ ಮಾಡಿ ಐಸೋಲೇಷನ್ ಅಂತ ಕರಿತೀವಿ, ಸಪರೇಟ್ ಮಾಡಬೇಕಾಗತ್ತೆ. ಮಾಡಿ ಅದನ್ನ ಆಮೇಲೆ ಉಳಿದಿರೋ ಬರ್ಡ್ ಗಳನ್ನ ಕೂಡ ಆಕ್ಚುಲಿ ಅದನ್ನ ಸಾಯಿಸಬೇಕಾಗತ್ತೆ. ಅದು ನಮ್ಮ ಗೈಡ್ಲೈನ್ಸ್ ಅಲ್ಲಿ ಇರೋದು, ನಮ್ಮ ಗವರ್ಮೆಂಟ್ ಗೈಡ್ಲೈನ್ಸ್ ಕೂಡ ಅದನ್ನೇ ಕೊಟ್ಟಿರೋದು, ಸರ್ಕಾರದಿಂದ ಅದನ್ನು ಕೂಡ ಬಂದಿರೋದು. ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಒಂದ್ಸಲ ಬಂದ್ಬಿಟ್ರೆ ಅದು ಗಾಳಿಯಲ್ಲೇ ಹರಡೋದ್ರಿಂದ ಇದಕ್ಕೆ ಪ್ರಥಮ ಚಿಕಿತ್ಸೆ ಅಂತ ಏನು ಇಲ್ಲ. ಆಕ್ಚುಲಿ ಬಂದ್ರೆ ಅದನ್ನ ಪೂರ್ತಿ ಡಿಫ್ಲಾಕ್ ರಿಯಾಕ್ಷನ್ ಅಂತಾನೆ ಕರಿತೀವಿ, ಅಂದ್ರೆ ಕಂಪ್ಲೀಟ್ ಆಗಿ ಫ್ಲಾಕ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಬೇರೆಯವರಿಗೆ ಬರುವಂತ ಸಂಭವ ಇರುತ್ತೆ. ಮತ್ತೆ ಈ ಒಂದು ರೋಗ ಪತ್ತೆ ಹಚ್ಚುವಿಕೆ ಯಾವ ರೀತಿಯಿಂದ ಮಾಡಬಹುದು ಅಂತ ಹೇಳಿದ್ರಿ. ಕೊನೆಯದಾಗಿ ಈಗ ಈ ಒಂದು ರೋಗದ ನಿರ್ವಹಣೆಗೆ ಬಂದ್ರೆ ಸಮಗ್ರವಾಗಿ ನಾವು ಯಾವ ರೀತಿಯಿಂದ ಇದು ಮತ್ತೆ ಮುಂಜಾಗ್ರತವಾಗಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳಿ. ಈ ರೋಗವನ್ನ ನಾವು ಮೂಲದಲ್ಲಿಯೇ ನಿಯಂತ್ರಣ ಮಾಡಬೇಕಾಗತ್ತೆ, ಅಂದ್ರೆ ಬರಬಾರದು ನಮ್ಮ ಫಾರ್ಮ್ ಒಳಗಡೆ, ಕೋಳಿ ಫಾರ್ಮ್ ಒಳಗಡೆ ಬರದೇ ಇರೋಕೆ ತಡೆಗಟ್ಟೋದು ಬಹು ಮುಖ್ಯವಾಗುತ್ತೆ. ಏನಂದ್ರೆ ಜೈವಿಕ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಜೈವಿಕ ಸುರಕ್ಷತಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇದನ್ನ ನಾವು ಸೈಂಟಿಫಿಕ್ ಟರ್ಮ್ ಅಲ್ಲಿ ಜೈವಿಕ ಅಥವಾ ಸೈಂಟಿಫಿಕ್ ಸುರಕ್ಷತಾ ಕ್ರಮಗಳು ಅಂತ ಕರಿತೀವಿ. ಪ್ರಥಮವಾಗಿ ಕೋಳಿ ಮನೆಗಳು ಅಥವಾ ಸುತ್ತಲಿನ ಪರಿಸರದ ಸ್ವಚ್ಛತೆಯನ್ನ ಕಾಪಾಡುವುದು, ಇದೆಲ್ಲರೂ ಗೊತ್ತಿರುತ್ತೆ, ನೀವು ಸಾಮಾನ್ಯವಾಗಿ ಮಾಡ್ತಿರ್ತೀರ. ಕೆಲವೊಂದ್ಸಲ ಯಾವಾಗ ಅಜಾಗರೂಕತೆಯಿಂದ ಮಾಡಿದಾಗ ಈ ರೋಗಗಳು ಬಂದ್ಬಿಡುತ್ತೆ. ಇದು ಪರಿಸರದಲ್ಲಿ ಹೆಚ್ಚು ಕಾಲ ಬದುಕಿರಲ್ಲ, ನೀವು ಸರಿಯಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಇದು ಹೆಚ್ಚು ಕಾಲ ಬದುಕಬಹುದು. ಅಂದ್ರೆ ನಿಮ್ಮ ಇದು ಫೀಕಲ್ ಮೆಟೀರಿಯಲ್ ಅಥವಾ ನಾವು ಏನು ಅದರದ್ದು ಮಲ ಅಂತ ಕರಿತೀವಲ್ಲ, ಅಲ್ಲಿ ಬದುಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೂರ್ಯನ ಕಿರಣಗಳಿಗೆ ನೇರವಾಗಿ ಎಕ್ಸ್ಪೋಸ್ ಆದ್ರೆ ಸತ್ತೋಗುತ್ತೆ, ಅಥವಾ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರು ಕೂಡ ಅದಕ್ಕೂ ಸತ್ತೋಗುತ್ತೆ. ಈ ಮಲಗಳು ಅಥವಾ ಇದೇನು ಡರ್ಟ್ ಅಥವಾ ವೇಸ್ಟ್ ಅಂತ ಇರ್ತೀವಿ ಅದನ್ನ ತೆಗಿಲಿಲ್ಲ ಅಂದ್ರೆ ಅಲ್ಲಿ ತುಂಬಾ ಜನ ಬದುಕುವಂತ ಸಂಭವ ಜಾಸ್ತಿ ಇರುತ್ತೆ. ಆದ್ರಿಂದ ಕೋಳಿ ಮನೆಯನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಯಾವುದೇ ಕ್ರಿಮಿನಾಶಕ ಯಾವ್ದು ಸಿಕ್ಕಿದ್ರು ಪರವಾಗಿಲ್ಲ, ಆ ಕ್ರಿಮಿನಾಶಕ ಸೌತೆಕಾಯಿಂದ ಕಾಮನ್ ಆಗಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ 2% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ನ ಯೂಸ್ ಮಾಡಬಹುದು. ಹೈಪೋಕ್ಲೋರೈಡ್ ಸೊಲ್ಯೂಷನ್ ಯೂಸ್ ಮಾಡಿ ಸ್ವಚ್ಛವಾಗಿ ತೊಳಿತಾ ಇದ್ರೆ ಅದರಿಂದ ಎಲ್ಲಾನು ಸಾಯಿಸಬಹುದು, ನಾವು ಎಲ್ಲ ವೈರಸ್ ಅನ್ನೇ ಸಾಯಿಸಬಹುದು. ಅದಲ್ದಲ್ಲೇ ಕ್ಲೋರಿನ್ ದ್ರಾವಣ ಕೂಡ ಯೂಸ್ ಮಾಡಬಹುದು, ಕ್ಲೋರಿನ್ ದ್ರಾವಣ ಇದ್ರೆ ಅದನ್ನು ಯೂಸ್ ಮಾಡಬಹುದು. ಮತ್ತೆ ಇನ್ನ ಯಾವುದೇ ತರದ ವೇಸ್ಟ್ ಇರಬಹುದು, ಗೋಣಿ ಚೀಲ ಇರಬಹುದು, ಎಲ್ಲಾನು ಕೂಡ ಕಾಲ ಕಾಲಕ್ಕೆ ತೆಗಿತಾನೆ ಇರಬೇಕಾಗತ್ತೆ. ಅದಲ್ದಲ್ಲೇ ಫಾರ್ಮಲಿನ್ ಅಥವಾ ಅಯೋಡಿನ್ ಅಥವಾ ಈ ತರ ಯಾವುದೇ ದ್ರವನಾಶಕ ಅಥವಾ ಕ್ರಿಮಿನಾಶಕಗಳನ್ನ ಕೂಡ ಯೂಸ್ ಮಾಡಬಹುದು. ಮತ್ತಲ್ದಲ್ಲ ಚಲನವಲನ ನಿಯಂತ್ರಣ ಮಾಡಬೇಕಾಗತ್ತೆ. ಚಲನವಲನ ಹೇಗಂದ್ರೆ ಫಾರ್ಮ್ ನಲ್ಲಿ ವ್ಯಕ್ತಿಗಳು, ಬೇರೆ ವ್ಯಕ್ತಿಗಳು ಅಥವಾ ಬೇರೆ ಫಾರ್ಮ್ ನಿಂದ ಬರುವಂತ ವ್ಯಕ್ತಿಗಳು ಇರಬಹುದು ಅಥವಾ ವಿಸಿಟರ್ಸ್ ಇರಬಹುದು, ಅವ್ರನ್ನ ಡೈರೆಕ್ಟ್ ಆಗಿ ನಿಮ್ಮ ಕೋಳಿ ಮನೆ ಒಳಗಡೆ ಬಿಡಬಾರ್ದು. ಬಿಟ್ರೆ ಏನಾಗುತ್ತೆ, ಅವರು ಎಲ್ಲ ಮುಟ್ಟಿರ್ತಾರೆ, ಬೇರೆ ಕೋಳಿಗಳು ಮುಟ್ಟಿರ್ತಾರೆ, ಒಳಗೆ ಬಂದು ನಿಮ್ಮ ಕೋಳಿ ಮುಟ್ಟಿದಾಗ ಹರಡುವಂತ ಸಂಭವ ಹೆಚ್ಚಿರುತ್ತೆ. ಅದೇ ರೀತಿ ವಾಹನಗಳಿರ್ಬೋದು ಅಥವಾ ಇತರೆ ಉಪಕರಣಗಳು ಬೇರೆ ಫಾರ್ಮ್ ಇಂದ ನಿಮ್ಮ ಫಾರ್ಮ್ ಗಳಿಗೆ ತರಬೇಕಾದ್ರೆ ಚೆನ್ನಾಗಿ ಅದನ್ನ ಸ್ಟೆರಿಲೈಸೇಷನ್ ಮಾಡಿನೇ ಅದನ್ನ ಬಳಸಬೇಕಾಗತ್ತೆ. ಅದೇ ರೀತಿ ಆಹಾರ ಇರಬಹುದು ಅಥವಾ ಇತರ ಏನೇ ವಸ್ತುಗಳನ್ನ ಒಳಗಡೆ ತರಬೇಕಾದ್ರೆ ಅದರ ನಿಯಂತ್ರಣ ಸರಿಯಾಗಿ ಮಾಡಬೇಕಾಗತ್ತೆ. ಅದಲ್ಲದೆ ಹಿಕ್ಕೆಗಳ ಸೂಕ್ತ ವಿಲೇವಾರಿಯನ್ನು ಮಾಡಬೇಕಾಗತ್ತೆ. ಕೋಳಿ ಹಿಕ್ಕೆಗಳು ಏನಿರುತ್ತೆ ಸರಿಯಾಗಿ ಅದನ್ನ ತೆಗೆದು ಅದನ್ನ ಹೂಳಬಹುದು ಅಥವಾ ಬೇರೆ ಸುಡಬಹುದು ಅಥವಾ ಬೇರೆ ರೀತಿಯಾಗಿ ವಿಧಾನವಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಮಾಡದ್ಮೇಲೆ ಎಲ್ಲ ತೆಗೆದ್ಮೇಲೆ ಮತ್ತೆ ಸಿಂಪರಣೆ, ಏನು ಇದು ಡಿಸ್ಇನ್ಫೆಕ್ಟೆಂಟ್ ಅಂತ ಏನ್ ಹೇಳಿದೆ, ಹೈಡ್ರೋಜನ್ ಪರಾಕ್ಸೈಡ್ ಇರಬಹುದು ಅಥವಾ ಕ್ಲೋರಿನ್ ದ್ರಾವಣಗಳನ್ನ ಸಿಂಪರಣೆ ಮಾಡಿದ್ರೆ ಯಾವುದೇ ತರದ ಇದೊಂದೇ ವೈರಸ್ ಅಲ್ಲ, ಬೇರೆ ವೈರಸ್ಗಳು ಇರಬಹುದು, ಬ್ಯಾಕ್ಟೀರಿಯಾಗಳು ಎಲ್ಲಾನು ಕೂಡ ಸಾಯಿಸಬಹುದು. ಅದೇ ರೀತಿ ಸತ್ತ ಕೋಳಿಗಳ ವಿಲೇವಾರಿ, ಈ ರೋಗ ಬಂದಾಗ ಸತ್ತ ಕೋಳಿಗಳೇನಾರ ಇದ್ರೆ ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡಬೇಕು, ಅದನ್ನೆಲ್ಲಾನು ಕಲೆಕ್ಟ್ ಮಾಡಿ, ಯಾವ್ದೇ ಸತ್ತಿದಾವೆ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಕ್ರಿಮಿನಾಶಕ ಸರಿಯಾದ ಸೂಕ್ತ ಜಾಗದಲ್ಲಿ ಹೂಳ್ಬಿಟ್ಟು ಕ್ರಿಮಿನಾಶಕನ ಸಿಂಪಡಣೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಸತ್ತು ಬಿದ್ದಿರುತ್ತೆ ಆ ಜಾಗದೆಲ್ಲ ಸರಿಯಾಗಿ ನಾವೊಂದು ಕ್ರಿಮಿನಾಶಕನ ಇದ್ ಮಾಡಬೇಕಾಗತ್ತೆ. ಸುಡೋದೇ ಆಕ್ಚುಲಿ ಇದು ಬೆಸ್ಟ್ ಮೆಥಡ್, ಇದಕ್ಕೆ ಹೂಳೋದಕ್ಕಿಂತ ಸುಟ್ರೆ ಅದು ಎಲ್ಲ ವೈರಸ್ ಕೂಡ ಸತ್ತು ಹೋಗುತ್ತೆ, ಅದನ್ನ ಮಾಡೋದೇ ಬೆಸ್ಟ್ ಮೆಥಡ್. ಇನ್ನೊಂದು, ಪಶುವೈದ್ಯರನ್ನ ನಾವು ಭೇಟಿ ಮಾಡಬೇಕಾಗತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಈಗ ನೀವು ಕರೆದಾಗ ಬರ್ತಾರೆ, ಅವರು ಬಂದು ನೋಡ್ತಾರೆ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ 10 ಕಿಲೋಮೀಟರ್ ಸುತ್ತ ಸುತ್ತಳತೆಯಲ್ಲಿ ಯಾವುದೇ ಕೋಳಿಗಳು ಇದ್ರು ಕೂಡ ಎಲ್ಲಾನು ಕೂಡ ನಾಶಪಡಿಸ್ತಾರೆ. ಅದು ಗವರ್ಮೆಂಟ್ ಇಂದಾನೆ ರೂಲ್ಸ್ ಇದೆ, ಅವರು ಕೂಡ ಇಮಿಡಿಯೇಟ್ ಆಗಿ ಒಂದು ಆರ್ಡರ್ ಹಾಕ್ತಾರೆ, ಅವಾಗ ಅದನ್ನ ನಾಶಪಡಿಸಲೇಬೇಕಾಗತ್ತೆ. ಯಾಕೆಂದ್ರೆ ಅದು ಹೇಳದೆ ಕೆಲವೊಂದು ಸಿಂಪ್ಟಮ್ ಇಲ್ಲದೇ ಇರಬಹುದು ಕೆಲವೊಂದು ಬರ್ಡ್ ಗಳಲ್ಲಿ, ಅದು ಇರುತ್ತೆ ವೈರಸ್ ಬಾಡಿ ಒಳಗಡೆ ಇರುತ್ತೆ, ಯಾವ್ದೇ ರೋಗ ಲಕ್ಷಣಗಳಿಲ್ಲದೆ ಇರಬಹುದು. ಅದರಿಂದ ಎಲ್ಲಾನು 10 ಕಿಲೋಮೀಟರ್ ರೇಡಿಯಸ್ ಆ ಊರಿನ ಸುತ್ತಮುತ್ತ ಎಲ್ಲಾನು ಪಕ್ಷಿಗಳನ್ನೆಲ್ಲ ಸಾಯಿಸ್ತಾರೆ. ರೋಗದ ಸರ್ವೇಕ್ಷಣಾ ಕ್ರಮ ಅನುಸರಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ರೋಗದ ಚಿಹ್ನೆಗಳಿರ್ಬೋದು ಅಥವಾ ರಕ್ತ ರೋಗ ಮಾದರಿ ಇರ್ಬೋದು, ಅದನ್ನ ನೀವು ಕೊಡಬೇಕಾಗತ್ತೆ. ಅವ್ರು ಬರ್ತಾರೆ ಕೆಲವೊಂದ್ಸಲ ಬಂದಾಗ, ನೀವು ಮಾದರಿಗಳನ್ನ ಕೊಟ್ಟು ಟೆಸ್ಟ್ ಮಾಡಿಸ್ತಾ ಇರಬೇಕು, ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸಬೇಕು. ಮತ್ತೆ ಲಸಿಕೆಗಳು ಇದೆ, ಇದಕ್ಕೆ ಲಸಿಕೆ ಇದೆ, ಈ ಲಸಿಕೆಯನ್ನ ಬಳಸೋದ್ರಿಂದ ನೀವು ಇದನ್ನ ಆಲ್ಮೋಸ್ಟ್ ತಡೆಗಟ್ಟಬಹುದು. ಅದರಿಂದ ಇದಕ್ಕೆ ಲಸಿಕೆ ಹಾಕ್ಸೋದು ಪ್ರಮುಖವಾಗಿ, ಇದನ್ನ ತಡೆಗಟ್ಟಬಹುದು ನಾವು ಇದನ್ನ. ಕೊನೆಯದಾಗಿ ವೈಯಕ್ತಿಕ ಸುರಕ್ಷತಾ ಕ್ರಮಗಳ ಏನಪ್ಪಾ ಅಂದ್ರೆ, ನಾವು ವೈಯಕ್ತಿಕ, ಯಾಕೆಂದ್ರೆ ಇದು ಝೂನೋಟಿಕ್ ಡಿಸೀಸ್ ಅಂತ ಹೇಳಿದೆ ಆಲ್ರೆಡಿ, ಅದರಿಂದ ನಾವು ಇದೇನಂದ್ರೆ ನಾವು ಕೂಡ ಹುಷಾರಾಗಿರ್ಬೇಕು. ಪಕ್ಷಿಗಳನ್ನ ನಾವು ಬರೆಗೈಯಲ್ಲಿ ಮುಟ್ಟಬಾರದು, ಅದರ ಸರ್ವಿಕೆಗಳು ಅಥವಾ ಹಿಕ್ಕೆಗಳನ್ನೆಲ್ಲ ಡೈರೆಕ್ಟ್ ಕೈಯಲ್ಲಿ ಮುಟ್ಟಬಾರದು. ಆದ್ರಿಂದ ವೈಯಕ್ತಿಕ ಸುರಕ್ಷತಾ ಸಾಧನಗಳಾದ ಮುಖಗವಚ ಇರಬಹುದು ಅಥವಾ ರಬ್ಬರ್ ಗವಚ ಇರಬಹುದು, ತಲೆಗವಚ ಅಥವಾ ಕನ್ನಡಕಗಳು, ಕೋಟು ಅಥವಾ ಬೂಟುಗಳು, ಇಂಥವೆಲ್ಲಾನು ತಗೊಂಡು ಅದನ್ನ ಆಮೇಲೆ ಹೋಗಿ ಅದನ್ನ ತೆಗಿಬೇಕಾಗತ್ತೆ. ತೆಗಿಲಿಲ್ಲ ಅಂದ್ರೆ ನಮಗೂ ಕೂಡ ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಆದ್ರಿಂದ ಇಷ್ಟು ನಾವು ಪಾಲಿಸಿದ್ರೆ, ಜೈವಿಕ ಸುರಕ್ಷತಾ ಕ್ರಮಗಳನ್ನ ಪಾಲಿಸಿದ್ರೆ, ಜೊತೆಗೆ ಲಸಿಕೆಯನ್ನು ಹಾಕಿಸಿದ್ರೆ ನಾವು ಇದನ್ನ ತಡೆಗಟ್ಟಬಹುದು. ಧನ್ಯವಾದ ಸರ್. ಇದುವರೆಗೆ ತಾವು ಹಕ್ಕಿ ಜ್ವರದ ಒಂದು ಕಾರಣ ಯಾವ ರೀತಿ ಬರ್ತದೆ, ಲಕ್ಷಣ, ಇದರ ಒಂದು ನಿರ್ವಹಣಾ ಕ್ರಮ ಮತ್ತೆ ಮುಂಜಾಗ್ರತಾ ಕ್ರಮ ಅನ್ನೋದನ್ನ ಸಂಪೂರ್ಣವಾಗಿ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮೂಲಕ ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಧನ್ಯವಾದ. ಜೊತೆಗೆ ಈಗ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಿಮ್ಮಿಂದ ಈ ಒಂದು ಹಕ್ಕಿ ಜ್ವರದ ಕುರಿತು ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ಎಲ್ರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಮೊಬೈಲ್ ಸಂಖ್ಯೆ ಆದ 8861533578 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಹಕ್ಕಿ ಜ್ವರ ಅದರ ನಿರ್ವಹಣೆ ಈ ವಿಷಯವಾಗಿ ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.

ಬೆಳವೆ ದೊಡ್ಡ ಮೇ ಕಾಯನೆ ದೊಡ್ಡರ ಮಗನೆ ದೊರೆ ಮಗ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ದೊಡ್ಡರನೆ ಮಗನೆ ದೊರೆ ಮಗ ಅಣ್ಣಯ್ಯ ಇದು ಒಂದ ಎಮ್ಮೆ ವಡ ಕಾಳ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಒಡದರೆ ವಾಡಿಯ ವಾರೆ ಒಲ ಮೇಯಲೆ ಸಾಕಂಬ ಕರೆಯಲ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಸಾಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರಮಣಿ ಕದಾಯಳಿಯ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ವಜ್ರನೆ ಮಾಣಿಕದಯಳಿಯ ಗರಿಡ ಕಂದ ಭದ್ರ ಜಯಮ್ಮ ಕಡಿ ಬಾರೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಜಯಮ್ಮ ಕಡಿ ಬಾರೆ ಕಡಗಲ ಯತರಳಿ ಮಸರ ಕಡಿಯಾರೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಮಸರ ಕಡಿ ಬಾರೆ ಜಯಮ್ಮ ಬೆಳಗೆಳೆ ಬೆಣ್ಣೆ ತಗಿ ಬಾರೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಂದು ದಡ ದಡ ನಾ ಬಂದೆ ನಡದಾರೆ ಗಣ್ಣ ಎದುರಾದ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ನಡದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮಡದೈದ ತಂಗೆ ಮನಿ ಮಾಗೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಅರೆ ದನ್ನಾಯಿಡೆ ಕಾದಲ ಬೇಡ ಬಂದಂತ ತಂಗೆ ಗುಣಲೇಡೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಅರೆದನ್ನವ ಓದನ ಗೊಂಡದ ಕದಲಿಗೆ ಪಾಯರೋದೇನ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಶಿರ ಉಡಸಿ ಸೋನ ನೋಡಲ ಕೇಳ ಕೇಳಮ್ಮಣ್ಣ ನನ್ನ ಕಳೆಯಾನೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ನಮ್ಮಣ್ಣನೇ ನನ್ನ ಕಳೆಯನೆ ತಾಗಂದ ಕಣ್ಣೀರ ವಾರೋ ಶಾರೆ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಕಣ್ಣೀರ ನಂದ ವಾರೋ ಶಾನೆ ತಂಗಿರ ಬೇಡ ಅಂದ ಜೋಲೋ ಮಾಕೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಶಿವಾಯ ಓ ನಾಮ ಶಿವಾಯ ಓ ನಮ ಶಿವ ಓ ನಮ ಶಿವ ಗಂಡ ಎಂದರ ಚಂದ ದೊಂದ ಕುಂಕುಮ ಚಂದ ಬಂಗಾರದ ನಡೆವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ಗಂಡ ಎಂದರ ಚಂದ ದೊಂದ ಕುಂಕುಮ ಚಂದ ಬಂಗಾರದ ನಡೆವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಬಂಗಾರದ ನಡುವೆ ಬಾಳೆ ಚಂದ ಜಯ ಅಮ್ಮ ನೀ ಬಂದರೆ ಚಂದ ತವರೆಗೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಅಜ್ಜನೆ ಮಲ್ಲಿಗೆ ಬೇಚಿದರೆ ಕೇಳಿಗೆ ಬೆಚ್ಚಿ ನೋಡಿದರೆ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ನೋಡಿದ್ರೆ ಬೆಳೆ ಅಲತೆ ಗೊಂದ ಎಜ್ಜಿನ ತವರೋರ ಕಳಿದ್ಯಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಬಳ್ಳಿಯ ಬೇತೋ ರಸ ಬಳ್ಳಿಯ ತಗ್ಗಿನ ಗೈತೆ ಎರೆಳ್ಳೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಜೀನಾಗೆ ಓರ ಒಬ್ಬಿನ ಮೇಲೈತೆ ಹರಿನಾಮ ಒಬ್ಬಿನ ಮೇಲೈತೆ ಹರಿನಾಮ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಅಡಿಕೆ ಸೋತವ ಅಡಿಕೆ ಮಾತಿಗೆ ಬಂದಾವೆ ಬೆಳೆಯಾಲೆ ಓ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಇದುವರೆಗೆ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ಬಸವಣ್ಣನ ಪದಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನೂರು ಹಸುಗಳು ಬೆದೆಗೆ ಬಾರದೇ ಇರುವುದು ಕಾರಣ ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಶರ್ಮಾಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಮಾಹಿತಿ ಹವಾಮಾನ ವರದಿ ಪೇಟೆ ಧಾರಣೆ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಈ ಕುರಿತು ಮಾಹಿತಿಯನ್ನು ಕೂಡ ಅವರಿಂದ ಪಡೆದುಕೊಳ್ಳುವಿರಿ. ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೊಮ್ಮೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು.